ನಿನ್ನ ಹೆಸರಿಗೆ ಬರದೆ ನನ್ನೆನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ ಬೆಳ್ಳಿ ಬೆಳ್ಳಿ ಮೋಡ ಚಂದ ಆಕಾಶ ನಾನಾದೆನ ನಿನ್ನ ಹೆಸರಿಗೆ ಬರೆದೆ ಹೆಸರಿಗೆ ಬರೆದೆ ನನ್ನೆನ ಹೆಸರಿಗೆ ಬರದೆ ನನ್ನೆನಾ